ಸ್ವಾತಂತ್ರ್ಯವನಿದು ಹೊಸಯಿಸಿದೆ. ಆದರ ಭಾವದೊಳೆಲ್ಲರೂ ಕೂಡಿ ನಿಶ್ಚಯ ನಿಲವಿನೊಳೊಂದಾಗಿ ಆದರ ಭಾವದೊಳೆಲ್ಲರೂ ಕೂಡಿ ನಿಶ್ಚಯ ನಿಲವಿನೊಳೊಂದಾಗಿ ಚಿರನೂತನ ರಾಷ್ಟ್ರದ ಉತ್ಸವದಲ್ಲಿ ಚಿರನೂತನ ರಾಷ್ಟ್ರದ ಉತ್ಸವದಲ್ಲಿ ಭಾರತ ಮಾತೆಗೆ ಜಯ ಜಯ ಅನ್ನುತ್ತ ಭಾರತ ಮಾತೆಗೆ ಜಯ ಜಯ ಅನ್ನುತ್ತ ವಂದನೆ ಸಲ್ಲಿಸುವ ಬನ್ನಿ ವಂದನೆ ಸಲ್ಲಿಸುವ ಬನ್ನಿ ವಂದನೆ ಸಲ್ಲಿಸುವ ಬನ್ನಿ. ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಸಮಯ 7:05. ಈಗ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗದಲ್ಲಿ ಕರುಗಳ ಆಹಾರ ಮತ್ತು ಪಾಲನೆ ಕುರಿತು ಪಶುವೈದ್ಯರಾದ ಡಾಕ್ಟರ್ ಸುಮಾ ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ನಂತರ ರಾಮು ಮತ್ತು ಸಂಗಡಿಗರಿಂದ ಪೂಜಾ ಕುಣಿತದ ವಾದನ ಪ್ರಸಾರವಾಗಲಿದೆ. ಮೊದಲಿಗೆ ಕೆಲವು ಜಾಹೀರಾತುಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸಿಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ, ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕರುಗಳ ಆಹಾರ ಮತ್ತು ಪಾಲನೆ ಈ ಕುರಿತು ಪಶುವೈದ್ಯರಾದ ಡಾಕ್ಟರ್ ಸುಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಪಶುವೈದ್ಯೆ ಡಾಕ್ಟರ್ ಸುಮಾ ಎನ್ ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡೋಣ. ಕರುಗಳ ಆಹಾರ ಪಾಲನೆ ಕುರಿತು ಅವರು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ನೀಡಲಿದ್ದಾರೆ. ಮೇಡಮ್ ಸುಮಾ ಎನ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್, ಈಗ ಪ್ರಸ್ತುತ ತಾವು ಪಶುವೈದ್ಯೆಯಾಗಿ ಈ ಕರುಗಳ ಆಹಾರ ಪಾಲನೆಯನ್ನು ಹೆಂಗೆ ಮಾಡಬೇಕು, ಸ್ವಲ್ಪ ಮಾಹಿತಿ ಮಾಡಿಕೊಡಿ. ತಮಗೆಲ್ಲ ತಿಳಿದಿರೋ ಹಾಗೆ ಇಂದಿನ ಕರುವೆ ನಾಳಿನ ಹಸು ಎಂಬ ಮಾತು ಬಹಳ ಸತ್ಯ ಅಲ್ವಾ? ಕರು ಬೇಗನೆ ಉತ್ತಮ ಹೋರಿ ಅಥವಾ ಮಣಕವಾಗಿ ಹಸುವಾಗುವಂತೆ ಕರುವಿನ ಪಾಲನೆ ಪೋಷಣೆಯನ್ನು ನಾವು ಬಹಳ ಅಗತ್ಯವಾಗಿ ಮಾಡಬೇಕಾಗುತ್ತೆ. ಹುಟ್ಟಿದ ಕರುಗಳ ಪೋಷಣೆ ಮತ್ತು ನಿರ್ವಹಣೆ ಸರಿ ಇಲ್ಲದಿದ್ರೆ 2-3 ತಿಂಗಳ ಅವಧಿಯಲ್ಲೇ 60-70% ಕರುಗಳು ಸಾಯ್ತವೆ, ಮತ್ತು ಉಳಿದಂತ ಕರುಗಳಿಗೆ ಸರಿಯಾದ ಸಮತೋಲನ ಆಹಾರ ಸಿಗದೆ ಅವು ಬೆಳವಣಿಗೆ ಕುಂಠಿತವಾಗುತ್ತೆ. ಇಂತಹ ಮಣಕಗಳು ಸರಿಯಾದ ವಯಸ್ಸಿಗೆ ಬೆದಿಗೆ ಬರೋದಿಲ್ಲ. ಆದ್ದರಿಂದ ವೈಜ್ಞಾನಿಕ ಪದ್ಧತಿಯ ಕರುವಿನ ಪಾಲನೆ ತಾಯಿಯ ಗರ್ಭದಿಂದಲೇ ಪ್ರಾರಂಭವಾಗುತ್ತೆ ಅಂತ ನಾವು ಹೇಳ್ಬೋದು. ಆಮೇಲೆ ಮೇಡಮ್ ಅವರೇ, ಈಗ ಕರುವಿನ ತಾಯಿಯ ಗರ್ಭದಲ್ಲಿದ್ದಾಗ ಈ ಒಂದು ಕರುವಿನ ಪಾಲನೆಯನ್ನು ಹೆಂಗ್ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಏನ್ ಅನ್ಕೊಂಡಿರ್ತಾರಂದ್ರೆ ಕರುವಿನ ಪೋಷಣೆ ಕರು ಹುಟ್ಟಿದ ಆದ್ಮೇಲೆ ಪ್ರಾರಂಭ ಮಾಡಬೇಕು ಅನ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಇದು ಕರುವಿನ ಪಾಲನೆ ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಪ್ರಾರಂಭ ಮಾಡಬೇಕಾಗುತ್ತೆ. ತಾಯಿಯ ಗರ್ಭದ 6ನೇ ತಿಂಗಳ ನಂತರ ಬೆಳವಣಿಗೆ ಬಹಳ ರಭಸದಿಂದ ಆಗ್ತಿರುತ್ತೆ. ಇದಕ್ಕಾಗಿ ತಾಯಿಗೆ ಮತ್ತು ಬೆಳೆಯುತ್ತಿರುವ ಕರುವಿನ ಬೆಳವಣಿಗೆಗಾಗಿ ಸರಿಯಾದ ಸಮತೋಲನ ಆಹಾರ ನಾವು ಕೊಡಬೇಕಾಗುತ್ತೆ. 1-2.5 ಕೆಜಿಯಷ್ಟು ಹೆಚ್ಚಿಗೆ ದಾಣಿ ಮಿಶ್ರಣವನ್ನು ನಾವು ಅವಶ್ಯಕವಾಗಿ ಕೊಡಬೇಕು. ತಾಯಿಯು 5ನೇ ಮತ್ತು 6ನೇ ತಿಂಗಳ ಗರ್ಭಾವಸ್ಥೆಯಲ್ಲಿರುವಾಗ ಜಂತು ನಿವಾರಕ ಔಷಧಿಯನ್ನು ತಮ್ಮ ಹತ್ತಿರದಲ್ಲೇ ಇರೋ ಪಶುವೈದ್ಯರ ಸಲಹೆ ಮೇರೆಗೆ ಹಾಕಿಸಬೇಕಾಗುತ್ತೆ. ಏಕೆಂದ್ರೆ ಆಗ ತಾನೇ ಹುಟ್ಟಿದ ಕರು ತನ್ನ ತಾಯಿಯ ದೇಹದಿಂದ ಜಂತುಗಳನ್ನು ಪಡೆದುಕೊಳ್ಳುವ ಸಂಬಂಧ ಇರುತ್ತೆ. ಸಾಮಾನ್ಯವಾಗಿ 40-50% ಕರುಗಳ ಸಾವು ಜಂತುವಿನ ಬಾಧೆಯಿಂದ ಆಗುತ್ತೆ ಅಂತ ತಿಳಿಸಲಾಗಿದೆ. ಅಂದ್ರೆ ಈಗ ಕರು ಹೊಟ್ಟೆಯಲ್ಲಿದ್ದಾಗೆ ತುಂಬಾ ಕಾಳಜಿ ತಗೋಬೇಕಾಗುತ್ತೆ, ಕರು ಕಳ್ಕೊಳ್ಳೋ ಸಾಧ್ಯತೆನೆ ಜಾಸ್ತಿ. ಹೌದು. ಆಮೇಲೆ ಈಗ ಈ ಕರುಗಳ ಜೋಪಾನವನ್ನ ಹೆಂಗ್ ಮಾಡ್ಬೇಕು ನಮ್ಮ ರೈತರು? ನಮ್ಮ ರೈತರು ಉತ್ತಮ ತಳಿ ದನದ ಹಿಂಡನ್ನು ತಾವೇನಾದ್ರೂ ಹೆಚ್ಚಿಸ್ಕೋಬೇಕಾದ್ರೆ ತಾವುಗಳೇನು ಪೇಟೆಯಿಂದ ಹಸು ಖರೀದಿಸಿ ತರೋದಕ್ಕಿಂತನೂ ತಮ್ಮಲ್ಲೇ ಹುಟ್ಟಿ ಬೆಳೆಸಿದ ಕರುವನ್ನು ಸರಿಯಾಗಿ ಪಾಲನೆ ಮಾಡಿದ್ರೆ ಅದು ಮುಂದೆ ಉತ್ತಮ ಹಾಲು ಕೊಡುವ ಹಸು ಆಗುತ್ತೆ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬೇರೆ ಇತರ ಲಾಭಾಂಶಗಳು ಯಾವುವೆಂದ್ರೆ ತಮ್ಮಲ್ಲೇ ಹುಟ್ಟುವಂತಹ ಮಿಶ್ರತಳಿ, ಮತ್ತು ಎಮ್ಮೆ ಕರುಗಳ ಸಂಕೀರ್ಣದ ಗುಣಮಟ್ಟ ಮತ್ತು ಹಾಲು ಕೊಡುವ ಸಾಮರ್ಥ್ಯದ ಬಗ್ಗೆ ತಮಗೆ ಅಂದಾಜು ಸಿಗುತ್ತೆ. ಕರುವಿನ ಸರಿಯಾದ ಪಾಲನೆ ಪೋಷಣೆಯೇ ಮುಂದೆ ಅದರ ಹಾಲು ಕೊಡುವ ಸಾಮರ್ಥ್ಯಕ್ಕೆ ಬುನಾದಿಯಾಗುತ್ತೆ. ಕರು ಬೇಗನೆ ದಷ್ಟಪುಷ್ಟವಾಗಿ ಬೆಳೆದು ಒಂದೇ ವರ್ಷದಲ್ಲಿ ಪ್ರೌಢಾವಸ್ಥೆ ತಲುಪೋದ್ರಲ್ಲಿ ಸಂದೇಹವೇ ಇಲ್ಲ. ಅವುಗಳು ಬಹುಬೇಗ ಕರು ಹಾಕಿ ಹಾಲು ಕೊಡಲು ಪ್ರಾರಂಭವಾಗುತ್ತೆ. ಆಮೇಲೆ ಈಗ ಈ ಕರು ಹುಟ್ಟಿದ ತಕ್ಷಣ ಏನ್ ಮಾಡಬೇಕು? ನಾವು ಕರು ಹುಟ್ಟಿದ ಮೊದಲ 2 ತಾಸುಗಳು ತಾವು ಅವಶ್ಯಕವಾಗಿ ಕೆಲವು ನಿರ್ವಹಣೆ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಮೊದಲನೇದಾಗಿ ಕರು ಜನಿಸಿದ ನಂತರ ಮೂಗು, ಕಿವಿ, ಬಾಯಿ ಮತ್ತು ಮೈಮೇಲಿನ ಕೊಳೆಯನ್ನು ಹಸು ನೆಕ್ಕಕ್ಕೆ ಬಿಡಬೇಕಾಗುತ್ತೆ. ಹಸು ನೆಕ್ತಾ ಇಲ್ಲ ಅದು ಅಂತ ಏನಾದರೂ ಆದರೆ ಬಟ್ಟೆಯನ್ನು ತಗೊಂಡು ಅದನ್ನೆಲ್ಲ ಒರೆಸಿ ಸ್ವಚ್ಛಗೊಳಿಸಬೇಕಾಗುತ್ತೆ. ಕರು ಭೂಮಿಗೆ ಬಂದ ತಕ್ಷಣ ಉಸಿರಾಡಕ್ಕೆ ಪ್ರಾರಂಭವಾಗುತ್ತೆ. ಇದನ್ನು ಮೂಗಿನ ಮುಂದೆ ನಾವೇನಾದ್ರೂ ಕೈ ಇಟ್ಟು ನೋಡಿದ್ರೆ ಅಥವಾ ಎದುಗೂಡಿನ ಏರಿಳಿತವನ್ನು ನೋಡಿದ್ರೆ ತಿಳ್ಕೊಬಹುದು. ಒಂದು ವೇಳೆ ಉಸಿರಾಡಲು ತೊಂದರೆ ಅಥವಾ ಉಸಿರಾಟವೇ ಇಲ್ಲದಿದ್ರೆ ಕೋಳೆಯ ಗರಿಯೆ ಅಥವಾ ಹುಲ್ಲಿನ ಕಡ್ಡಿಯನ್ನು ತಗೊಂಡು ಮೂಗಿನ ಹೊರಳಲ್ಲಿ ನಾಜುಕಾಗಿ ತಿರುಗಬೇಕಾಗುತ್ತೆ. ಇದರಿಂದ ಕರು ಸೀನುತ್ತೆ ಮತ್ತೆ ಉಸಿರಾಡಕ್ಕೆ ಶುರುವಾಗುತ್ತೆ. ಅಲ್ಲ, ಈಗ ನಾಜುಕಾಗಿ ಈಗ ಗರಿಯನ್ನ ಯಾಕೆ ಹಾಕಿ ತಿರುಗಬೇಕು ಅದು ಮೂಗಿನಲ್ಲಿ? ಅದರಲ್ಲಿ ಉಸಿರಾಡಕ್ಕೆ ಅಡ್ಡ ಅಂತ ಇದು ಹೇಳದಲ್ಲ, ಆಗ್ಲೇ ಹೇಳದ್ವಲ್ಲ ನಾವು, ಮೈ ಮೇಲಿನ ಕೊಳೆ ಅಂತ ಹೇಳ್ತೀವಲ್ಲ, ಸಿಕ್ಕೊಂಡಿರುತ್ತೆ, ಅದನ್ನ ತೆಗೆದಾಗ ಅದರ ಉಸಿರಾಟಕ್ಕೆ ನಾವು ಸರಾಗ ಆಗುತ್ತೆ. ಹಾಗೆ ಮಾಡಿದಾಗ ಇದಾಗುತ್ತೆ. ಮತ್ತೆ ಎದೆ ಅಷ್ಟು ಮಾಡಿದ್ರು ಇನ್ನೂ ಅದೇನಾದ್ರೂ ಉಸಿರಾಡ್ತಾನೆ ಇಲ್ಲ ಅಂತಂದ್ರೆ ಎದೆಗೂಡಿನ ಭಾಗವನ್ನು ನಾವು ಭಾರ ಹಾಕದೆ ಒತ್ತೋದ್ರಿಂದ ಮತ್ತೆ ಬಿಡೋದ್ರಿಂದ ಕೃತಕ ಉಸಿರಾಟ ನೀಡ್ದಂಗಾಗುತ್ತೆ. ಮತ್ತೆ ಅದು ತಂತಾನೆ ಉಸಿರಾಡಕ್ಕೆ ಶುರುವಾಗುತ್ತೆ. ಮತ್ತೆ ಹುಟ್ಟಿದ ಕರುವಿನ ಕಾಲುಗಳ ಕೊಳದ ಅಂದ್ರೆ ಕುರ ಅಂತ ಹೇಳ್ತೀವಲ್ಲ, ಅದು ಮುಂತುದಿನ ನಾವು ಸಮಾನವಾಗಿ ಕತ್ತರಿಸಬೇಕಾಗುತ್ತೆ. ಕರುವನ್ನು ನಾವು ಆದಷ್ಟು ಗೋಣಿಚೀಲ ಅಥವಾ ಒಣ ಹುಲ್ಲೇನಾದ್ರೂ ಇದ್ರೆ ಅದ್ರ ಮೇಲೆ ಮಲಗಿಸಬೇಕಾಗುತ್ತೆ. ಹುಟ್ಟುವಾಗ್ಲೇ ಒಂದೊಂದ್ಸಾರಿ ಹೊಕ್ಕಳ ಬಳ್ಳಿ ತಾಯಿಯಿಂದ ಬೇರ್ಪಟ್ಟಿರುತ್ತೆ. ಹಾಗೇನಾದ್ರೂ ಹರಿದೇ ಇದ್ರೆ ಹೊಕ್ಕಳ ಬಳ್ಳಿಯ ಹುರಿಯನ್ನು ನಾವು ದೇಹದಿಂದ 4 ಅಂಗಳ ಕೆಳಕ್ಕೆ ಹೊಸ ಬ್ಲೇಡಿನಿಂದ ಅಥವಾ ಕತ್ತರಿಯನ್ನು ಉಪಯೋಗಿಸಿ ಕತ್ತರಿಸಬೇಕಾಗುತ್ತೆ. ಈ ಕತ್ತರಿಸಿದ ಭಾಗಕ್ಕೆ ತಾವು ತಪ್ಪದೆ ಟಿಂಚರ್ ಅಯೋಡಿನ್ ಇದ್ರೆ ತಮ್ಮಲ್ಲಿ, ಅಥವಾ ಟಿಂಚರ್ ಅಯೋಡಿನ್ ಸಿಗದೇ ಇದ್ರೆ ತಮ್ಮ ಮನೆಯಲ್ಲೇ ಸಿಗುವ ಅರಿಶಿನ ಪುಡಿಯನ್ನು ಎಣ್ಣೆಯೊಳಗಡೆ ಮಿಶ್ರಣ ಮಾಡಿ ಹಚ್ಚಬೇಕಾಗುತ್ತೆ. ಇದರ ಈ ರೀತಿ ತಾವು ದಿನಕ್ಕೆ 2 ಸಾರಿ ಕಮ್ಮಿ ಅಂದ್ರೆ 3-4 ದಿನ ಹಚ್ಚಬೇಕಾಗುತ್ತೆ. ಆಗ ಈಗ ಮಾಡೋದ್ರಿಂದ ಹೊಕ್ಕಳ ಬಾವು ಅಥವಾ ಹೊಕ್ಕಳ ಗಂಟಿನ ಸಮಸ್ಯೆ ಅಂತ ಹೇಳ್ತೀವಲ್ಲ ಅದನ್ನ ನಾವು ತಪ್ಪಿಸಬಹುದು. ಕೆಲವೊಮ್ಮೆ ಹೊಕ್ಕಳ ಬಾವು ಹನಿಯಾಗಿ ಸಹ ಮಾರ್ಪಾಡಾಗುತ್ತೆ. ಇದನ್ನ ತಾವು ಎಚ್ಚರಿಕೆ ವಹಿಸಿ ಆ ತರ ಹಾಕ್ದಂಗೆ ನೋಡ್ಕೊಬೇಕಾಗುತ್ತೆ. ಹೊಕ್ಕಳ ಬಳ್ಳಿ ಒಣಗೋಗುತ್ತೆ, 4-5 ದಿವಸ ಆದ್ಮೇಲೆ ಅದು ಒಣಗುತ್ತೆ, ಆಮೇಲೆ ಅದಷ್ಟು ಕದೆ ಬಿದ್ದ್ಬಿಡುತ್ತೆ. ಆಮೇಲೆ ಈಗ ಗಿಣ್ಣ ಹಾಲನ್ನ ಕರುವಿಗೆ ಯಾವಾಗ ಕುಡಿಸಬೇಕಾಗ್ತದೆ? ಕರು ಹುಟ್ಟಿದೊಡನೆ ಹಸುವಿನಿಂದ ಬರುತ್ತಲ್ಲ, ಮೊದಲನೇ ಹಾಲನ್ನು ನಾವು ಗಿಣ್ಣ ಹಾಲು ಅಂತ ಕರಿತೀವಿ. ಈ ಗಿಣ್ಣ ಹಾಲು ಅಮೃತಕ್ಕೆ ಸಮಾನವೇ ಸರಿ. ಇದೊಂದು ಪ್ರಕೃತಿ ನೀಡಿರುವ ಉತ್ತಮ ಆಹಾರವಾಗಿದೆ. ಇದರಲ್ಲಿ ಹಾಲಿಗಿಂತ ಅಧಿಕ ಪ್ರಮಾಣದಲ್ಲಿ ಸಸಾರಜನಕ, ಜೀವಸತ್ವಗಳು, ಖನಿಜಗಳು ಮತ್ತು ಶಕ್ತಿ ಆಹಾರ ರೂಪದಲ್ಲಿ ಇರುತ್ತವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳೋದಾದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಅಂದ್ರೆ ಆಂಟಿಬಾಡೀಸ್ ಅಥವಾ ಇಮ್ಯುನೋಗ್ಲಾಬಿಲಿನ್ಸ್ ಅಂತ ಹೇಳ್ತೀವಲ್ಲ, ಇವು ಗಿಣ್ಣ ಹಾಲಿನಲ್ಲಿ ಮಾತ್ರ ಇರ್ತವೆ ಅಂತ ಹೇಳ್ಬೋದು. ಕರು ಹುಟ್ಟಿದ 15 ನಿಮಿಷದೊಳಗಾಗಿ ತಾಯಿಯಿಂದ ಕರೆದ ಕಡಿಮೆ ಅಂದ್ರೆ 100-300 ಮಿಲಿಲೀಟರ್ ಗಿಣ್ಣ ಹಾಲನ್ನು ತಾವು ಕುಡಿಸಲೇಬೇಕಾಗುತ್ತೆ. ನೀರಿನಲ್ಲೇ ಮೊದಲೇ ಕುದಿಸಿಟ್ಟಿರುವ ಬಾಟ್ಲು ಅಥವಾ ನಿಪ್ಪಲು ಉಪಯೋಗಿಸಿ ಅದನ್ನ ತಾವು ಕರುಗಳಿಗೆ ಕೊಡಬಹುದು. ಕೆಲವೊಮ್ಮೆ ಕರು ಎದ್ದು ತಾನಾಗೆ ತಾಯಿಂದ ಹಾಲು ಕುಡಿಬೇಕಾದ್ರೆ ಕನಿಷ್ಠ 30 ನಿಮಿಷಗಳು ಬೇಕಾಗುತ್ತೆ ಅನ್ಸುತ್ತೆ. ಅಂತ ಟೈಮಲ್ಲಿ ತಾವೇ ಬಾಟ್ಲಿಯಿಂದ ತಗೊಂಡು ಕೊಡಿಸಿದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಕರು ಹಾಕಿದ 6 ತಾಸಿನವರೆಗೆ ಈ ಇಮ್ಯುನೋಗ್ಲಾಬಿಲಿನ್ಸ್ ಅಂತ ನಾನು ಹೇಳಿದ್ನಲ್ಲ, ಇವು ಗಿಣ್ಣ ಹಾಲಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇರ್ತವೆ, ಅವು ತದನಂತರ ಕಡಿಮೆ ಆಗ್ತಾ ಹೋಗ್ತವೆ. ಇದಕ್ಕೆ ಪೂರಕವಾಗಿ ಕರುವಿನ ಜಠರ ಅಥವಾ ಕರುಳಿನಲ್ಲಿ ಈ ರೋಗ ನಿರೋಧಕ ಜೀವಸತ್ವಗಳನ್ನು ಹೀರಿಕೊಳ್ಳಲು ಅವುಗಳ ಗಾತ್ರಕ್ಕೆ ತಕ್ಕಂತೆ ಸಣ್ಣ ಸಣ್ಣ ರಂಧ್ರಗಳಿರ್ತವೆ. ಈ ರಂಧ್ರಗಳ ಗಾತ್ರ 6 ತಾಸಿನ ನಂತರ ಕಡಿಮೆ ಆಗ್ತಾ ಹೋಗಿ ಮುಚ್ಚೋಗ್ಬಿಡ್ತವೆ ಆಮೇಲೆ. ಆದ್ರಿಂದ ನಾವು ಹೇಳೋದೇನು ಅಂದ್ರೆ ತಾವು ಆದಷ್ಟು ಬೇಗ ಗಿಣ್ಣು ಹಾಲನ್ನು ಕುಡಿಸೋದು ಕರುವಿಗೆ ತುಂಬಾ ಅಗತ್ಯ ಅಂತ ಹೇಳ್ತೀವಿ. ಹುಟ್ಟಿದ 3-6 ಬಾರಿ ಹುಟ್ಟಿದ ದಿನ ನಾವು ಹೇಳ್ತೀವಿ, ಕಡಿಮೆ ಅಂದ್ರೆ 6 ಬಾರಿ ಆದ್ರೂ ತಾವು ಗಿಣ್ಣು ಹಾಲನ್ನು ಕೊಟ್ರೆ ಬಹಳ ಕರು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಇನ್ನು ಮತ್ತೆ ಈ ಗಿಣ್ಣು ಹಾಲಿನ ಬಗ್ಗೆ ಹೇಳೋದಾದ್ರೆ ಕೆಲವು ರೈತರಲ್ಲಿ ಇದರಲ್ಲಿ ತುಂಬಾ ಮೂಢನಂಬಿಕೆಗಳಿದಾವೆ. ಅವೇನಂದ್ರೆ ಹೆಚ್ಚು ನೀಡಿದ್ರೆ ಬೇದಿ ಆಗ್ಬಿಡ್ತವೆ, ಹೆಚ್ಚಾಗಿ ನೀಡಿದ್ರೆ ಸಾಯಲೂಬಹುದು ಅಂತ ಅನ್ಕೊಂಡಿದ್ದಾರೆ. ಮತ್ತೆ ಮೂಸ ಸತ್ತ ಬೀಳದೆ ಹಾಲನ್ನು ನಾವು ಕರೀಲೇಬಾರದು, ಅಕಸ್ಮಾತ್ ಏನಾದ್ರು ಕರೆದ್ರು ಅದನ್ನ ನೈವೇದ್ಯ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಊರಿನಲ್ಲಿ ಇರೋ ಗುಡಿಗುಂಡಾರಗಳಿಗೆ ಕೊಟ್ಬಿಡ್ತಾರೆ. ಇನ್ನ ಸ್ವಲ್ಪ ಗಿಣ್ಣು ಹಾಲನ್ನು ಮಾತ್ರ ಕರುಗೆ ನೀಡ್ತಾರೆ. ಖಂಡಿತ ತಿಳ್ಕೊಳ್ಳಿ ರೈತ ಬಾಂಧವರೇ, ಇದೆಲ್ಲ ತಪ್ಪು. ತಾವು ಎಷ್ಟು ಹೆಚ್ಚಿಗಾಗುತ್ತೋ ಅಷ್ಟು ಗಿಣ್ಣು ಹಾಲನ್ನ ಮೊದಲ 5 ದಿನಗಳಲ್ಲಿ ತಾವು ತಪ್ಪದೇ ಕರುಗಳಿಗೆ ಕೊಡ್ಬೇಕಾಗುತ್ತೆ. ಈ ಗಿಣ್ಣು ಹಾಲನ್ನು ತಕ್ಷಣ ಕುಡಿಸೋದ್ರಿಂದ ಅನ್ನನಾಳದಲ್ಲಿರುವ ಮೊದಲ ಮಲ ಅಂತ ಹೇಳ್ತೀವಿ, ಅಂದ್ರೆ ಸಗಣಿ ಅಂತ ಹೇಳ್ತೀವ ಅಲ್ಲ, ಅದು ಗಟ್ಟಿ ಮತ್ತು ಅಂಟು ಮತ್ತು ಜಿಗ್ಟಾಗಿರುತ್ತೆ. ಅದು ಸುಲಭವಾಗಿ ಹೊರಹಾಕಲು ಸಹ ಇದು ಈ ಗಿಣ್ಣು ಹಾಲು ಸಹಾಯ ಮಾಡುತ್ತೆ. ಸರಿಯಾದ ಸಮಯದಲ್ಲಿ ಈ ಗಿಣ್ಣು ಹಾಲು ಕುಡಿಸೋದ್ರಿಂದ ಕರುಗಳಲ್ಲಿ ಬೇದಿ, ನೆಗಡಿ, ಜ್ವರ ಇತ್ಯಾದಿ ಕಾಯಿಲೆಗಳು ಬರೋದಿಲ್ಲ ಮತ್ತು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ. ಇನ್ನು ಕರುಗಳಿಗೆ ಗಿಣ್ಣು ಹಾಲಿನ ಕೊರತೆ ವಿವಿಧ ಕಾರಣಗಳಿಂದ ಆಗಬಹುದು. ಅವುಗಳಲ್ಲಿ ಮುಖ್ಯವಾದ ಕಾರಣಗಳೆಂದರೆ ಹಸುವಿನ ಕೆಚ್ಚಲು ಮತ್ತು ಮಲೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಗಿಣ್ಣು ಹಾಲು ಇಲ್ಲದೇ ಇರಬಹುದು. ಸಾಮಾನ್ಯವಾಗಿ ಮೊದಲ ಸೂಲಿನಲ್ಲಿ ಅಂದ್ರೆ ಇದನ್ನ ನೋಡಬಹುದು ಕಡಿಮೆ ಹಾಲಿರೋದನ್ನ, ಕೆಚ್ಚಲಿನ ಆಕಾರ ಸರಿಯಾಗದೆ ಇರದೇ ಇರಬಹುದು ಅಥವಾ ಜೋತು ಬಿದ್ದ ಮೊಲೆಗಳು ಎಟಕದೇ ಇರೋದ್ರಿಂದ ಕರುಗಳು ಹಾಲನ್ನ ತಗೊಳಕಾಗದೆ ಇರಬಹುದು. ಈ ಎಲ್ಲಾ ಕಾರಣಗಳನ್ನು ಗಮನಿಸಿ ನಾವು ಕರು ಹುಟ್ಟಿದ 6-8 ಗಂಟೆ ಒಳಗೆ ಅವಶ್ಯಕವಾಗಿ ಅವಶ್ಯಕ ಪ್ರಮಾಣದಲ್ಲಿ ಈ ಗಿಣ್ಣು ಹಾಲು ಸೇವಿಸಿದೆಯೋ ಇಲ್ಲೋ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೋಬೇಕಾಗುತ್ತೆ. ಇಲ್ಲದಿದ್ರೆ ತಾವುಗಳೇ ಸ್ವತಃ ಕರುವಿಗೆ ಒಂದು ಕಡಿಮೆ ಅಂದ್ರೆ 1 ಲೀಟರ್ ಗಿಣ್ಣು ಹಾಲನ್ನು ಶ್ವಾಸಕೋಶಕ್ಕೆ ಹೋಗದಂತೆ ಎಚ್ಚರಿಕೆ ವಹಿಸಿ ಬಾಟ್ಲಿನಿಂದ ಕೊಡಬೇಕಾಗುತ್ತೆ. ಆಮೇಲೆ ಈಗ ಈ ಕೃತಕ ಗಿಣ್ಣು ಹಾಲು ಅಂದ್ರೆ ಏನು? ಈ ಕರು ಹಾಕಿದ ತಕ್ಷಣ ಹಸು ಏನಾದ್ರೂ ಸಾವನ್ನಪ್ಪಿದ್ರೆ ಅಥವಾ ಹಾಲು ಹಸುವಿಂದ ಬರ್ದೇನೆ ಇದ್ರೆ, ಅಂತಹ ಹಸುಗಳಿಂದ ಜನಿಸಿದ ಕರುಗಳಿಗೆ ತಾವು ಮತ್ತೊಂದು ಹಸುವಿನ ಗಿಣ್ಣು ಹಾಲನ್ನು ಸಹ ಕುಡಿಸಬಹುದು. ಆ ರೀತಿ ಈಗ ಮತ್ತೊಂದು ಹಸುನು ಕರು ಹಾಕಿಲ್ಲ ಅನ್ನೋ ಟೈಮಲ್ಲಿ ಆದ್ರೆ ಆ ಕೃತಕ ಹಾಲನ್ನು ತಾವುಗಳೇ ತಯಾರಿಸಿ ನವಜಾತ ಕರುವಿಗೆ ಕೊಡಬಹುದು. ಈ ಕೃತಕ ಗಿಣ್ಣು ಹಾಲು ಅಂದ್ರೆ ತಾವೇಗ್ ತಯಾರಿಸ್ಕೊಬಹುದು ಅಂತ ಹೇಳಿದ್ರೆ, ಈಗ 1 ಕೋಳಿ ಮೊಟ್ಟೆಯನ್ನು ತಗೊಬೇಕಾಗುತ್ತೆ, ಅದಕ್ಕೆ 300 ಮಿಲಿಲೀಟರ್ ನೀರನ್ನ ಸೇರಿಸಿ ಮತ್ತೆ ಅದ್ರ ಜೊತೆಗೆ 600 ಮಿಲಿಲೀಟರ್ ಹಾಲು ಮಾಮೂಲಿಯಾಗಿ ಸಿಗುತ್ತಲ್ಲ ಹಸುವಿನ ಹಾಲು ಅದನ್ನೇ ಸೇರಿಸಬಹುದು. ಇನ್ನು ಅದ್ರ ಮತ್ತೆ 25 ಮಿಲಿಲೀಟರ್ ಹರಳೆಣ್ಣೆನ ಮಿಶ್ರಣ ಮಾಡಿ ತಯಾರಿಸ್ಕೋಬಹುದು. ಈ ಮಿಶ್ರಣವನ್ನು ತಾವು ದಿನಕ್ಕೆ 3 ಬಾರಿಯಂತೆ 4 ದಿನ ತಪ್ಪದೇ ನೀಡಬೇಕಾಗುತ್ತೆ. ಇದಕ್ಕೆ ಅಲ್ಲದೆ ಹೆಚ್ಚುವರಿಯಾಗಿ ಜೀವಸತ್ವ ಎ ಸಹ ಅನ್ನೋ ಇದಕ್ಕೆ ನಾವು ಮಾರ್ಕೆಟಲ್ಲಿ ಸಿಗುತ್ತೆ, ಅದು ಅದನ್ನು ತಗೊಂಬಂದು ತಾವು ಸೇರಿಸಿ ಕೊಡಬೇಕಾಗುತ್ತೆ. ಇದರಿಂದ ಕರುಗಳ ಕುರುಡುತನ ಅನ್ನೋ ಸಮಸ್ಯೆನ ನಾವು ತಪ್ಪಿಸಬಹುದು. ಮತ್ತೆ ಈಗ ಕರು ಹುಟ್ಟಿದಾಗ ಕರುಗಳ ದೇಹದ ತೂಕ ಎಷ್ಟು ಇರಬೇಕಾಗುತ್ತೆ ಸಾಮಾನ್ಯವಾಗಿ? ಇದನ್ನು ಹೇಳೋದಾದ್ರೆ ಕರು ಹುಟ್ಟಿದಾಗ ಸಾಮಾನ್ಯವಾಗಿ ತಾಯಿ ತೂಕದ 7% ಇರುತ್ತೆ ಅಂತ ಹೇಳ್ತೀವಿ. ಆದ್ರೆ ಸುಮಾರು ಅಂದ್ರೆ ಈಗ ನಾವೀಗ ಹಸುಗಳೆಲ್ಲ ನಾರ್ಮಲ್ ಆಗಿ 350-400 ಕೆಜಿ ಇರ್ತವೆ ಅಂತ ತಿಳ್ಕೊಳೋದಾದ್ರೆ ಕರುವಿನ ತೂಕ 25-30 ಕೆಜಿ ಅಷ್ಟು ಬರುತ್ತೆ ಅಂತ ಹೇಳ್ಬಹುದು. ಈಗ ಮಿಶ್ರತಳಿ ಹಸುಗಳಲ್ಲಿ ಇನ್ನು ಹೆಚ್ಚಿಗೆ 40 ಕೆಜಿ ವರೆಗೂ ಕರುಗಳು ಹಾಕಿರೋದು ಇದೆ. ಇದು ದೇಹದ ತೂಕ ಸೂಳಿನಿಂದ ಸೂಳಿಗೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಈ ಮಿಶ್ರತಳಿಯ ರಾಸುಗಳಲ್ಲಿ 4ನೇ ಸೂಳಿನ ಕರುಗಳು ಗರಿಷ್ಠ ದೇಹದ ತೂಕ ಹೊಂದಿದ್ದು ನಂತರ ಸೂಳಿನಲ್ಲಿ ಕರುಗಳ ದೇಹದ ತೂಕ ಕಡಿಮೆ ಆಗ್ತಾ ಹೋಗುತ್ತೆ. ಈ ಗಂಡು ಕರುಗಳಾಗೆ ಕರುಗಳು ಯಾವಾಗ್ಲೂ ಹೆಣ್ಣು ಕರುಗಳಿಗಿಂತ ಹೆಚ್ಚಿಗೆನೆ ಬಾಡಿ ವೆಯ್ಟ್ ಇರುತ್ತೆ, ಅದರ ಹುಟ್ಟು ತೂಕ ಹೆಚ್ಚಾಗಿರುತ್ತೆ. ಇನ್ನು ಮಿಶ್ರತಳಿ ಕರುಗಳ ಹುಟ್ಟು ತೂಕ ತಾಯಿ ತೂಕವನ್ನು ಅವಲಂಬಿಸಿರುತ್ತೆ ಮತ್ತು ಹುಟ್ಟಿದ ಮೇಲೆ ತಂದೆ ತಾಯಿ ತೂಕ ಅನುಸರಿಸಿ ಅವು ಬೆಳೀತಾ ಹೋಗ್ತವೆ. ಇನ್ನು ಲಾಭದಾಯಕ ಹೈನುಗಾರಿಕೆಗೆ ಕರುಗಳ ಹುಟ್ಟು ತೂಕ 25-30 ಕೆಜಿ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ಅಷ್ಟೇನಾದ್ರೂ ಇದ್ರೆ ಹುಟ್ಟಿದಾಗಿನಿಂದ ನಾವು ನಿರಂತರವಾಗಿ ಅವು ಕಡಿಮೆ ಅಂದ್ರೆ 500 ಗ್ರಾಂನಷ್ಟು ಬೆಳೀತಾ ಇದಾವೆ ಅಂತ ದಿನಕ್ಕೆ ಅಂತ ತಿಳ್ಕೊಂಡ್ರೆ ಅವು ಸುಮಾರು 12 ತಿಂಗಳ ವಯಸ್ಸಿಗೆ 200 ಕೆಜಿ ದೇಹ ತೂಕ ತಲುಪಿ ಪ್ರೌಢಾವಸ್ಥೆಗೆ ಬರ್ತವೆ ಅಂತ ಹೇಳ್ಬೋದು. ಪ್ರಥಮ ಬಾರಿ ಗರ್ಭಧಾರಣೆ ಮಾಡಿಸುವಾಗ ತಾವುಗಳೆಲ್ಲ ನೆನ್ಪಿಟ್ಕೊಬೇಕು, ಮಿಶ್ರತಳಿ ಪಡ್ಡೆಗಳಿಗೆ ಕನಿಷ್ಠ ಶರೀರ ತೂಕದ ತಳಿಯ ಸರಾಸರಿ ವಯಸ್ಕ ತೂಕದ 1/2 ಇರಬೇಕು ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಅವುಗಳು ಕನಿಷ್ಠ 14-16 ತಿಂಗಳ ವಯಸ್ಸಾಗಿರ್ಬೇಕು. ಈ ಅಂಶಗಳನ್ನು ಗಮನ ಇಟ್ಕೊಂಡು ತಾವು ಗರ್ಭಧಾರಣೆ ಮಾಡಿಸ್ಬೇಕು ಅಂತ ಹೇಳ್ತೀವಿ. ಆಮೇಲೆ ಮೇಡಮ್ ಅವರು, ಈಗ ಕರುಗಳನ್ನು ಸಾಕುವ ವಿಧಾನಗಳು ಯಾವ್ಯಾವ ಇದಾವೆ? ಹೆಚ್ಚಾಗಿ ಹೇಳಬೇಕು ಅಂದ್ರೆ 2 ವಿಧಾನ ಅಂತ ಹೇಳ್ಬೋದು. ಒಂದೇದು ಸಾಂಪ್ರದಾಯಿಕ ವಿಧಾನ ಮತ್ತು ವೈಜ್ಞಾನಿಕ ವಿಧಾನ ಅಂತ. ಅಂದ್ರೆ ಸಾಂಪ್ರದಾಯಿಕ ವಿಧಾನ ಅಂತ ಹೇಳೋದಾದ್ರೆ ಮುಂಚೆ ಕಾಲದಲ್ಲೆಲ್ಲ ಏನ್ ಮಾಡ್ತಿದ್ರು, ತಾಯಿಯ ಮೊಲೆ ಹಾಲು ಕುಡಿಸೋದಕ್ಕೆ ಕರುನ್ ಬಿಟ್ಬಿಡ್ತಿದ್ರು, ಅದನ್ನೇ ಸಾಂಪ್ರದಾಯಿಕ ವಿಧಾನ ಅಂತ ಹೇಳ್ತೀವಿ. ಈ ವಿಧಾನದಲ್ಲಿ ರಾಸುವಿನ 3 ಮೊಲೆಗಳನ್ನು ಕರ್ಕೊಂಡ್ಬಿಡ್ತಿದ್ರು ಹಾಲ್ನ, ಇನ್ನು ಉಳಿದಿದ್ದು 1 ಮೊಲೆನ ಕರುವಿಗೆ ಅಂತ ಮೀಸಲಿಡ್ತಾ ಇದ್ರು. ಇದು ತಪ್ಪು ಅಂತ ಈಗಿನ ವೈಜ್ಞಾನಿಕ ವಿಧಾನಗಳಲ್ಲಿ ಹೇಳ್ತವೆ. ಯಾಕೆ ಅಂತ ನಾನೀಗ ಹೇಳ್ತೀನಿ. ಈ ವೈಜ್ಞಾನಿಕ ವಿಧಾನದಲ್ಲಿ ಕರು ಹುಟ್ಟಿದ ತಕ್ಷಣನೇ ತಾವು ತಾಯಿಯಿಂದ ಬೇರ್ಪಡಿಸ್ತಾರೆ. ಈ ಪದ್ಧತಿಯ ಪ್ರಯೋಜನಗಳು ಅಂತ ಹೇಳೋದಾದ್ರೆ, ಕರುವಿನ ದೇಹದ ಬೆಳವಣಿಗೆ ತಕ್ಕಂತೆ ನಾವು ಹಾಲನ್ನ ಮೆಷರ್ ಮಾಡಿ ಕೊಡಬಹುದು. ತಾಯಿಯ ಹಾಲಿನ ಉತ್ಪಾದನೆ ಎಷ್ಟು ಅಂತ ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಇದರಿಂದ. ಮತ್ತೆ ಬೇಡವಾದ ಗಂಡು ಕರುಗಳನ್ನ ಯಾರು ಹೆಚ್ಚಾಗಿ ಇಟ್ಕೊಳ್ಳೋದಿಲ್ಲ, ಬರೀ ಹೆಣ್ಣು ಕರುಗಳನ್ನ ಮಾತ್ರ ಸಾಕ್ತಾ ಹೋಗ್ತಾರೆ. ಆದ್ದರಿಂದ ತಾವು ಯಾವಾಗ ಬೇಕಾಗುತ್ತೋ ಆವಾಗ ಗಂಡು ಕರುಗಳನ್ನ ಮಾರಿದ್ರು ಸಹ ಹಾಲು ಕರೆಯೋದಕ್ಕೆ ಹಸುಗಳೇನು ಹಸುಗಳಾಗ್ಬೋದು ಎಮ್ಮೆಗಳಾಗ್ಬೋದು ಏನು ತೊಂದರೆ ಮಾಡೋದಿಲ್ಲ. ಇನ್ನು ಹಾಲನ್ನು ಕುಡಿಯೋವಾಗ ಈ ಕರುಗಳು ಒಂದೊಂದ್ಸರಿ ಏನ್ ಮಾಡ್ತವೆ ಅಂದ್ರೆ ಕೆಚ್ಚಲಿಗೆ ಅಥವಾ ಮೊಲೆಗಳಿಗೆ ಗಾಯ ಆಗೋ ತರ ಮಾಡ್ಬಿಡ್ತವೆ. ಅದನ್ನು ಸಹ ತಾವು ತಪ್ಪಿಸಬಹುದು ಈ ವೈಜ್ಞಾನಿಕ ಮೆಥೆಡ್ ಅಲ್ಲಿ. ಆಮೇಲೆ ಈಗ ಕರುವಿಗೆ ಹಾಲು ಕುಡಿಸುವ ಯಾವ್ದಾದ್ರು ವಿಧಾನ ಇದಾವ ಹೆಂಗೆ? ಫಸ್ಟ್ ತಗೊಂಡ ತಕ್ಷಣ ಕರು ಹಾಲು ಕುಡಿದ ಈಗ ಪಾತ್ರೆಯಲ್ಲಿ ಅಥವಾ ಬಕೆಟ್ ಅಲ್ಲಿ ಏನಾದ್ರು ಹಾಲು ಕೊಟ್ಟರೆ ಅದು ಕುಡಿಯದೇ ಇರ್ಬೋದು. ಅದಕ್ಕೆ ತಾವು ಕಲ್ಸ್ಕೋಬೇಕಾಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ತಾವೇನ್ ಮಾಡ್ಬೇಕಂದ್ರೆ ಅಗಲ ಬಾಯಿ ಪಾತ್ರೆ ತಗೊಬೇಕಾಗುತ್ತೆ. ಹಾಲನ್ನು ಅದರಲ್ಲಿ ಹಾಕಿ ನಮ್ಮ ಬೆರಳುಗಳು ಇರ್ತಾವಲ್ಲ ಆ ಬೆರಳುಗಳನ್ನ ಹಾಲಲ್ಲದಿ ಕರುಗೆ ಚೀಪಕ್ಕೋ ತರ ಮಾಡ್ಬೇಕಾಗುತ್ತೆ. ನಂತರ ಆ ಕರುವಿನ ಬಾಯಿಯನ್ನ ನಿಧಾನಕ್ಕೆ ಹಾಲಿನ ಪಾತ್ರೆ ಹತ್ರ ತಗೊಂಡೋಗಿ ಅದು ಚೀಪ್ತಾ ಇದ್ದಾಗ್ಲೇನೆ ಹಾಲಿನ ಪಾತ್ರೆಯಲ್ಲಿ ಮುಳುಗಿಸ್ಬೇಕಾಗುತ್ತೆ. ಈ ರೀತಿ ಒಂದೆರಡು ದಿನ ಹೀಗೆ ಮಾಡಿದ್ರೆ ಕರು ಪಾತ್ರೆಯಲ್ಲಿರೋ ಹಾಲನ್ನು ಕುಡಿಯೋದನ್ನು ತಂತಾನೆ ಕಲ್ತ್ಕೊಳ್ಳುತ್ತೆ. ಆಮೇಲೆ ಕರುವಿಗೆ ಪ್ರತಿನಿತ್ಯ ಹಾಲನ್ನು ಕುಡಿಸ್ಬೇಕಾ ಹೇಗೆ? ಈಗ ನವಜಾತ ಕರುವಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳೋದಾದ್ರೆ, ಹುಟ್ಟಿದ ತಕ್ಷಣ ನಾನು ಆಗ್ಲೇ ಹೇಳಿದೆ ಅಲ್ವಾ, ಗಿನ್ ಹಾಲು 5 ದಿವಸ ಕೊಡ್ಲೇಬೇಕಾಗುತ್ತೆ. ಮೊದಲನೇ 1 ತಿಂಗಳವರೆಗೂ ಶರೀರ ತೂಕದ 10% ಗಿನ್ ಹಾಲನ್ನು ಕೊಡಬೇಕು ಅಂತ ಹೇಳ್ತೀವಿ. ಅಂದ್ರೆ ಈಗ 1-5 ದಿನವರೆಗೂ ಕಡಿಮೆ ಅಂದ್ರೆ 1-2 ಲೀಟರ್ ಗಿನ್ ಹಾಲನ್ನು ತಾವು ತಪ್ಪದೆ ಕೊಡಲೇಬೇಕಾಗುತ್ತೆ. ಇನ್ನು 5-15 ದಿನ ಅಥವಾ 1 ತಿಂಗಳವರೆಗೂ ಅಂತ ಹೇಳಕ್ ಹೋದ್ರೆ ಕಡಿಮೆ ಅಂದ್ರೆ 2.5 ಲೀಟರ್ಷ್ಟು ಹಾಲು ಕೊಡಲೇಬೇಕಾಗುತ್ತೆ. ನಂತರ ಕರುವಿಗೆ ನೀಡೋ ಹಾಲಿನ ಪ್ರಮಾಣ ಕಡಿಮೆ ಮಾಡ್ತಾ ಬಂದು 3 ತಿಂಗಳಾದ್ಮೇಲೆ ಸಂಪೂರ್ಣವಾಗಿ ತಾವು ಹಾಲು ಕೊಡೋದನ್ನ ನಿಲ್ಲಿಸಬಹುದು. ಆ ಟೈಮ್ ಅಷ್ಟರಲ್ಲಿ ಇದು ಕರು ಆಹಾರ ತಿನ್ನೋಕೆ ರೂಢಿ ಮಾಡ್ಕೊಂಡಿರುತ್ತೆ. ಹುಲ್ಲನ್ನ ದಾಣಿ ಮಿಶ್ರಣವನ್ನು ತಿನ್ನೋದು ಕಲ್ತ್ಕೊಂಡಿರುತ್ತೆ. ಆಗ ಸ್ಟಾಪ್ ಮಾಡಬಹುದು. ಈಗ ಈ ಕರುಗಳಿಗೆ ನೀರಿನ ಅವಶ್ಯಕತೆ ಇರ್ತದೇನು ಹುಟ್ಟಿದಾಗ? ಎಷ್ಟೊಂದು ಜನ ಅನ್ಕೊಂತಾರೆ ಕರುವಿಗೆ ನೀರೇ ಬೇಕಾಗಿಲ್ಲ, ಹಾಲು ಕುಡಿತಾ ಇದೆ ಸಾಕು ಅಷ್ಟೇ, ನಾವೇನ್ ನೀರು ಕೊಡೋದು ತಪ್ಪು ಅಂತ ರೈತರು ಅನ್ಕೊಂಡಿರ್ತಾರೆ. ಅದು ತಪ್ಪು ಅವನೆ ಅಂತ ತಿಳ್ಕೊಂತೀವಿ. ಯಾಕಂದ್ರೆ ಹಾಲನ್ನು ಕುಡಿಸೋ ಟೈಮಲ್ಲೇ ನಾವು ನೀರನ್ನು ಕುಡಿಸೋದನ್ನು ಸಹ ರೂಢಿ ಮಾಡಬೇಕಾಗುತ್ತೆ. ಅಂದ್ರೆ ಮುಂದೆ ಅದಷ್ಟು ಕದೆ ಪ್ರತ್ಯೇಕವಾಗಿ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಮೊದಲ 3 ವಾರಗಳಲ್ಲಿ ಅಂತ ಹೇಳೋದಾದ್ರೆ ಕರು ಹೆಚ್ಚಾಗಿ ನೀರು ತಗೊಳ್ಳೋದಿಲ್ಲ. ತಾವು ಶುದ್ಧವಾದ ನೀರನ್ನು ಕೊಡಬಹುದು, ಆದ್ರೆ ಅದು ಸೇವಿಸೋದಿಲ್ಲ. ನಂತರ 3ನೇ ವಾರದ ಆದಷ್ಟು 4ನೇ ವಾರದಿಂದ ಕಡಿಮೆ ಅಂದ್ರೆ 1 ಲೀಟರ್ ಪ್ರತಿ ವಾರ 1 ಲೀಟರ್, 2 ಲೀಟರ್, 3 ಲೀಟರ್ ಇದೇ ತರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದು ಹೆಚ್ಚಿಗೆ ಹೇಳೋದು ಅಂತಂದ್ರೆ ಶುದ್ಧವಾದ ನೀರು 24 ಗಂಟೆನೂ ತಾವು ಶುದ್ಧವಾದ ಪಾತ್ರೆಯಲ್ಲಿ ಕೊಟ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ತಗೊಂಡು ಸ್ವಚ್ಛವಾದ ನೀರನ್ನು ಕುಡಿಯುತ್ತೆ ಅಂತ ಹೇಳ್ತೀವಿ. ಸುಮಾ ಮೇಡಮ್ ಅವರೇ, ಈಗ ಕರುಗಳ ಲಾಲನೆ ಪಾಲನೆಯಲ್ಲಿ ಈಗ ಹೈಬ್ರಿಡ್ ಕರು ಅಂದ್ರೆ ಜೆರ್ಸಿ ಕರುಗಳಿಗೂ ಮತ್ತೆ ಈಗ ಹಳ್ಳಿಯ ಆಕಳುಗಳ ಕರುಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಈಗ ಜೆರ್ಸಿ ತಳಿ ಆಗ್ಬೋದು ಅಥವಾ ಮಿಶ್ರ ತಳಿ ಅಂತ ಹೇಳ್ತೀವಲ್ಲ, HF ತಳಿ ಅಂತ ಆಗ್ಬೋದು. ಅವುಗಳು ಮತ್ತೆ ನಾಟಿ ಕರುಗಳನ್ನ ಕಂಪೇರ್ ಮಾಡಿದ್ರೆ ಹುಟ್ಟದಾಗ್ಲೇ ದೇಹ ತೂಕ ಅಂತ ಆಗ್ಲೇ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಲ್ವಾ, ಆ ದೇಹ ತೂಕ ಮಿಶ್ರ ತಳಿಗಳಲ್ಲಿ ಯಾವಾಗ್ಲೂ ಹೆಚ್ಚಿಗೆ ಇರುತ್ತೆ. ಇವುಗಳಲ್ಲಿ 20 ಕೆಜಿನೇ ಇರ್ಬೋದು, ಕಿಲೋಗ್ರಾಮ್ ಅಂತ ಹೇಳ್ತೀವಲ್ಲ ಅಷ್ಟೇ ಇರ್ಬೋದು. ಇವು 40 ಕೆಜಿವರೆಗೂ ಬಂದಿರ್ತವೆ. ಮತ್ತೆ ಎಷ್ಟೊಂದ್ಸಾರಿ ಮಿಶ್ರ ತಳಿಯ ಕರುಗಳು ಬೇಗ ಎದ್ದು ನಿಂತು ಬಿಡ್ತವೆ, ಆದ್ರೆ ಇನ್ನು ಸ್ವಲ್ಪ ಜನ ಹೇಳ್ತಾರೆ ನಾಟಿ ಕರುಗಳು ಎದ್ದು ನಿಂತು ಬಿಡ್ತವೆ ಬೇಗ ಹಾಲು ಕುಡಿತವೆ ಅಂತೆಲ್ಲ ಹೇಳ್ತಾರೆ. ಮಿಶ್ರ ತಳಿ ಕರುಗಳು ಯಾವಾಗ್ಲೂ ಹೆಚ್ಚಿಗೆ ಬಾಡಿ ತೂಕ ಇರುತ್ತೆ ಅವುಗಳಲ್ಲಿ. ಇನ್ ನಾಟಿ ಕರುಗಳು ದೇಹ ತೂಕ ಕಡಿಮೆ ಇರ್ತವೆ. ತಾವು ದೇಹ ತೂಕ ಹೆಚ್ಚಿಗೆ ಆಗೋದಕ್ಕೋಸ್ಕರ ತಾವು ಹೆಚ್ಚೆಚ್ಚಿಗೆ ಹಾಲನ್ನು ಗಿಣ್ಣು ಹಾಲನ್ನು ಕೊಡಲೇಬೇಕಾಗುತ್ತೆ. ಈ ನಾಟಿ ಕರುಗಳು ಕಡಿಮೆನೆ. ಮತ್ತೆ ಇವುಗಳ ಹೊಟ್ಟೆ ಇದು ಹೇಳ್ತೀವಲ್ಲ, ಹುಟ್ಟಿದ ತಕ್ಷಣ 500 ml ಅಷ್ಟು ಇರುತ್ತೆ ಅದು ಶೇಖರಣೆ ಮಾಡ್ಕೊಂಡು ಹಾಲನ್ನು ಇಟ್ಕೊಳ್ಳೋ ಅಷ್ಟು. ಆದ್ರಿಂದ ತಾವು ಕಡಿಮೆ 4-5 ಬಾರಿ ಇಲ್ಲ 6 ಬಾರಿವರೆಗೂ ತಾವು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚೆಚ್ಚಿಗೆ ಹಾಲನ್ನು ಕೊಡಲೇಬೇಕಾಗುತ್ತೆ. ಮಿಶ್ರ ತಳಿ ಆಕಳುಗಳಿಗೆ ಜಾಸ್ತಿ ಕೊಡಬೇಕು, ಜಾಸ್ತಿ ಕೊಡ್ಬೇಕು. ಅವು ಜಾಸ್ತಿ ಸೇವನೆ ಮಾಡ್ತವೆ, ಇವುಗಳು ಕಡಿಮೆ ಇರ್ತವೆ, ಇವುಗಳು ಕಡಿಮೆ. ಆಮೇಲೆ ಇನ್ನೊಂದು, ಈಗ ನಾವು ಕರುಗಳ ಆಹಾರ ಪಾಲನೆ ಬಗ್ಗೆ ಮಾಹಿತಿ ಮಾಡಿಕೊಟ್ವಿ, ಈಗ ಗೋವಿನ ಕರು ಸಾಕಾಣಿಕೆ ವ್ಯತ್ಯಾಸ ಹೇಗೆ ಮತ್ತೆ ಈ ಎಮ್ಮೆ ಕರುಗಳ ವ್ಯತ್ಯಾಸ ಹೇಗಿದೆ ಅಲ್ಲಿ? ಎಷ್ಟೊಂದ್ಸಾರಿ ಎಮ್ಮೆಗಳು ನಾವು ಎಲ್ಲಾ ಕಡೆ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಿ, ಅದೇ ತರ ಕರು ಹಸು ಎಮ್ಮೆ ಕರುನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಮಕ್ಕಳನ್ನ ಹೇಗೆ ಪಾಲನೆ ಮಾಡ್ತೀವಿ ಅದೇ ತರನೇ ಹಸು ಆಗ್ಬಹುದು ಅಥವಾ ಎಮ್ಮೆ ಕರು ಆಗ್ಬಹುದು. ರೈತರಿಗೆ ಗೋವಿನ ಹೇಗೆ ಮಹತ್ವನು ಎಮ್ಮೆಗಳಿಗೂ ಕೂಡ ಅಷ್ಟೇ ಮಹತ್ವ ಇದೆ ಹಳ್ಳಿ. ಹೌದು ಹೌದು, ಅಂದ್ರೆ ಎಮ್ಮೆ ಸ್ವಲ್ಪ ರಫ್ ಅಂಡ್ ಟಫಲ್ ಬೆಳೀತದೆ ಅನ್ನೋದು ಮಾಹಿತಿ ಇದೆ. ಆಮೇಲೆ ಎಮ್ಮೆ ತುಪ್ಪಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಹೌದು ಹೌದು, ಅದು ರುಚಿಯಲ್ಲಿ ಇರ್ಬೋದು, ಹಾಲಿಗೂ ಅಷ್ಟೇ, ಅದರಲ್ಲಿ ಎಮ್ಮೆ ಹಾಲು ಮತ್ತೆ ನೋಡೋದ್ರಲ್ಲೂ ಕೂಡ ಅದು ಬೆಳ್ಳಗಿರ್ತದೆ. ಹೌದು, ಎಮ್ಮೆ ಹಾಲನ್ನ ಜಾಸ್ತಿ ಜನ ಪ್ರಿಪೇರ್ ಮಾಡೋದು ಹಳ್ಳಿಯಲ್ಲಿ ಜಾಸ್ತಿ. ಹೌದು, ಇದು ಗೋವಿನ ಪೂಜೆ ಸಮಯದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ. ಹೌದು, ನಾವು ಎಮ್ಮೆ ಕರು ಆಗ್ಬೋದು ಹಸು ಕರು ಆಗ್ಬೋದು ಎಲ್ಲರನ್ನು ಸೇಮ್ ಆಗಿ ಟ್ರೀಟ್ ಮಾಡಬೇಕಾಗುತ್ತೆ. ಆದ್ರೆ ಎಮ್ಮೆ ಕರು ಸಾಕು ಲಾಲನೆ ಪಾಲನೆ ತುಂಬಾ ಸ್ವಲ್ಪ ನಾಜುಕಿನಿಂದ ಕೂಡಿರ್ತದೆ. ನಾಜುಕ್, ಹೌದು, ಎರಡನ್ನು ನಾವ್ ಹೇಳಿದ್ವಲ್ಲ, ನಮ್ಮ ಮಕ್ಕಳನ್ನ ನಾವ್ ಯಾವ ರೀತಿ ಪಾಲನೆ ಮಾಡ್ತೀವಲ್ಲ ಅದೇ ತರ ನಾವು ಕರುಗಳನ್ನ ಪಾಲನೆ ಮಾಡಬೇಕಾಗುತ್ತೆ. ಈಗ ಹೇಳ್ತೀವಿ ನಮ್ಮ ಮಕ್ಕಳಿಗೆ ಯಾವ ವಿವಿಧ ತರದ ಆಹಾರಗಳನ್ನ ಸೇರಿಸಿ ಕೊಡ್ತೀವಿ, ಈ ಕರುಗಳಿಗೂ ಅಷ್ಟೇ ನಾವು ಅದೇ ತರನೇ ಎಲ್ಲಾ ತರ ಜೀವಸತ್ವಗಳು ಬೇಕಾಗುತ್ತೆ, ಅವುಗಳನ್ನು ಮಿನರಲ್ಸು ಬೇಕಾಗುತ್ತೆ, ಎಲ್ಲವನ್ನೂ ನಾವು ಅವಶ್ಯ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ ವ್ಯತ್ಯಾಸ ಏನು ಇಲ್ಲ ಏನು ಈಗ ಸೇಮ್ ಆಗ. ಇದಕ್ಕೂ 5 ದಿವಸ ನಾವು ಕೊಲೆಸ್ಟ್ರಮ್ ಅಂತ ಅಥವಾ ಹೇಳ್ತೀವಿ ಗಿಣ್ಣ ಹಾಲು ಅಂತ ಹೇಳ್ತೀವಲ್ಲ, ಎಮ್ಮೆ ಕರುಗೂ ನಾವು 5 ದಿವಸ ತಪ್ಪದೆ ಅದನ್ನು ಸಹ ಕೊಡಲೇಬೇಕಾಗುತ್ತೆ. ಈ ಹಸುಗೂ ನಾಟಿ ಹಸು ಆಗ್ಬೋದು ಮಿಶ್ರತಳಿ ಹಸುಗೂ 5 ದಿವಸ ತಪ್ಪದೆ ತಾವು ಗಿಣ್ಣ ಹಾಲು ಕೊಡಬೇಕು. ತದನಂತರ ಶೇಕಡ ಹತ್ತರಷ್ಟು ಅಂತ ಹೇಳಿದ್ವಲ್ಲ, 10% ಪ್ರಮಾಣದಲ್ಲಿ ತಾವು ಹಾಲನ್ನು ಕೊಡ್ತಾ ಹೋಗ್ಬೇಕು. ತದನಂತರ 20% ಬರಬೇಕು, ಬಾಡಿ ತೂಕದ 20% ಹಾಲನ್ನು ಕಡಿಮೆ ಮಾಡ್ತಾ ಬರಬೇಕಾಗುತ್ತೆ. ಆಮೇಲೆ ಈಗ ಕರುಗಳ ಪಾಲನೆ ಮಾಡ್ತಾ ಮಾಡ್ತಾ ಈಗ ನಾವು ಹಗೂರ ನಾವು ಹುಲ್ಲನ್ನ ಅಥವಾ ದಾಣಿಯನ್ನ ತಿನ್ಸಕ್ ಶುರು ಮಾಡಬೇಕಾಗತ್ತೆ. ಹೌದು, ಅದು ಯಾವಾಗಿಂದ ಶುರು ಮಾಡಿದ್ರು? ನಾವ್ ಹೇಳ್ತೀವಲ್ಲ, ಈಗ 15 ದಿವಸದವರೆಗೂ ಹಾಲನ್ನಂತೂ ಕೊಡ್ತಾ ಇರ್ತೀವಿ. 1 ತಿಂಗಳ ಆದ ತಕ್ಷಣ ಈಗ ಎಷ್ಟೊಂದು ಈಗ ವೈಜ್ಞಾನಿಕ ಪದ್ಧತಿಯಲ್ಲಿ 15 ದಿವಸಕ್ಕೆ ತಾವು ಅವು ಒಂದೊಂದು ಹುಲ್ಲನ್ನ ಗರಿ ತಗೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡೋದು ನೋಡಿರ್ಬೋದು. ಅದ್ರದ್ದು ಕರುದು ಹೊಟ್ಟೆ ನೋಡಿ ಕಲ್ತ್ಕೊಂತವೆ. ಹೌದು, ಮತ್ತೆ ಹಸು ನೆಕ್ಕುತ್ತಲ್ಲ ಅದನ್ನ, ಅದರಲ್ಲಿರೋ ಮೈಕ್ರೋಬ್ಸ್ ಅಂತ ಹೇಳ್ತೀವಿ, ಸೆಲೈವಾದಲ್ಲಿ ಹಸುವಿನ ಸೆಲೈವದಲ್ಲಿ ಮೈಕ್ರೋಬ್ಸ್ ಇರ್ತಾವ, ಅವು ಇದ್ರ ಹೊಟ್ಟೆಗೆ ಹೋಗಿ ಹೊಟ್ಟೆಯಲ್ಲಿ ಹೊಟ್ಟೆ ಬೆಳವಣಿಗೆ ಆಗಕ್ ಸ್ಟಾರ್ಟ್ ಆಗುತ್ತೆ. ಸಣ್ಣ ಕರು ಹುಟ್ಟಿದ ತಕ್ಷಣ ಹೊಟ್ಟೆ ಒಂದೇ ಭಾಗ ಇರುತ್ತೆ. ನಮ್ಮ ಹಸುಗಳಲ್ಲಿ 4 ಹೊಟ್ಟೆ ಇರ್ತವೆ ಅಂತ ಹೇಳ್ತೀವಲ್ಲ, ಅದು 4 ಹೊಟ್ಟೆ ಬೆಳವಣಿಗೆ ಆಗೋದು ಕರು 6 ತಿಂಗಳ ಆದ ತಕ್ಷಣ ಅಂತ ಹೇಳ್ತೀವಿ. ಈ ದಾಣಿ ಮಿಶ್ರಣನ ಹಸಿ ಹುಲ್ಲಾಗ್ಬೋದು ಒಣ ಹುಲ್ಲನ್ನಾಗ್ಲಿ ತಿನ್ನಕ್ ಸ್ಟಾರ್ಟ್ ಆದಂಗೆ ಅದು ಬೆಳವಣಿಗೆ ಹೊಟ್ಟೆ ಬೆಳವಣಿಗೆ ಜಾಸ್ತಿ ಆಗ್ತಾ ಬರುತ್ತೆ. ಆದ್ರಿಂದ 3 ತಿಂಗಳಷ್ಟರಲ್ಲಿ ನಾವ್ ಹೇಳ್ತೀವಿ ಈ ಹೊಟ್ಟೆ ಬೆಳವಣಿಗೆ ಆಗ್ತಾ ಇದೆ, ಆದ್ರಿಂದ ತಾವು ಹಾಲನ್ನು ನಿಲ್ಲಿಸ್ಬಿಟ್ಟು ಡೈರೆಕ್ಟ್ ಆಗಿ ಇದನ್ನ ಕೊಡಿ ಅಂತ ಹೇಳ್ತೀವಿ. ದಾಣಿ ಮಿಶ್ರಣವನ್ನ ಹುಲ್ಲುಗಳನ್ನ ಹಸಿ ಹುಲ್ಲುಗಳನ್ನ ಕೊಡಿ ಅಂತೆ, ಸೈಲೇಜ್ ಆಗು ಸೈಲೇಜ್ನೆಲ್ಲ ಮತ್ತೆ ನಾವು 6 ತಿಂಗಳ ಆದ್ಮೇಲೆ ಕೊಡಿ ಅಂತ ಹೇಳ್ತೀವಿ. ಇನ್ನು ಉಳಿದಂತೆ ಎಲ್ಲಾ ಆಹಾರವನ್ನು ತಾವು 6 ತಿಂಗಳ ಮುಂಚೆನೆ ಕೊಡಬಹುದು. ಲಾಲನೆ ಪಾಲನೆ, ಈ ಕರುಗಳ ಲಾಲನೆ ಪಾಲನೆ ಮಾಡೋದು ತುಂಬಾ ಮಹತ್ವ. ಹೌದು, ಮತ್ತೆ ಪ್ರಾರಂಭದ ಸ್ಟೇಜ್ ನಲ್ಲಿ ನೀವು ಬಹಳ ಮಹತ್ವ ಕೊಟ್ರೆ ಮುಂದೆ ಕರು ಹಸುವಾಗಿ ಬೆಳೆದಾಗ ಅಥವಾ ಎಮ್ಮೆ ಆಗಿ ಬೆಳೆದಾಗ ಅದು ತುಂಬಾ ಲಾಭದಾಯಕವಾಗಿ ಮತ್ತೆ ಸದೃಢವಾಗಿ ಬೆಳೆಯುತ್ತೆ. ಹೌದು, ತಾವು ಬೇಗ 1 ವರ್ಷದಲ್ಲೇ ಈಗ 1 ವರ್ಷಕ್ಕೆ 1 ಕರು ಅಂದಾಗೆ ತಾವು ತಪ್ಪದೆ ಒಂದೊಂದು ಪ್ರತಿ ಅದು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಬೆದೆಗೆ ಬಂದು ಬೇಗ ತಾವು ಮತ್ತೆ ಇನ್ನೊಂದು ಕರುನ ಪಡಿಬಹುದು ಅದರಿಂದನೇ. ಆಯ್ತು ಸುಮಾ ಮೇಡಮ್ ಅವರೇ, ಈಗ ರೈತ ಬಾಂಧವರು ಅಥವಾ ಆಕಳನ್ನ ಸಾಕಬೇಕು ಅಂತಿದ್ದವರಿಗೆ ತಮ್ಮಿಂದ ಇನ್ನೂ ಸ್ವಲ್ಪ ಮಾಹಿತಿ ಬೇಕಾಗ್ತದೆ ಅಂತ ಹೇಳ್ತಾರೆ, ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡಬಹುದಲ್ಲ? ಕೊಡಿ ಸರ್. ಹೇಳಿ ಮೇಡಮ್. ಬರ್ಕೊಳ್ಳಿ, 9535733443, 9535737 3343 ಈ ನಂಬರ್ಗೆ ಕರೆ ಮಾಡಿದ್ರೆ ಮೇಡಮ್ ಸುಮಾ ಅವರು ತಮಗೆ ಮಾಹಿತಿಯನ್ನು ಕೊಡ್ತಾರೆ. ಆಯ್ತು ಮೇಡಮ್ ಅವರೇ, ಪ್ರಸ್ತುತ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿ ಆಕಾಶವಾಣಿಗೆ ಬಂದು ಈ ಒಂದು ಕರುಗಳ ಆಹಾರ ಮತ್ತು ಅದರ ಪಾಲನೆ ಈ ಕುರಿತು ನಮಗೆ ತುಂಬಾ ಮಹತ್ವದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಕರುಗಳ ಆಹಾರ ಮತ್ತು ಪಾಲನೆ ಈ ಕುರಿತು ಪಶುವೈದ್ಯರಾದ ಡಾಕ್ಟರ್ ಸುಮಾ ಎನ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಈಗ ರಾಮು ಮತ್ತು ಸಂಗಡಿಗರಿಂದ ಪೂಜಾ ಕುಣಿತದ ವಾದನ.